ಅದು ಮೊಟ್ಟೆ ಇಡ್ತೈತಿ, ಮೊಟ್ಟೆ ಇಟ್ಟ ಮೇಲೆ ಅದು ಪ್ಯೂಪ ಅಂತ ಕರಿತೀವಿ, ಆಮೇಲೆ ಮರಿ ಆಗ ಲಾರ್ವಾ ಆಗ್ತೈತಿ, ಲಾರ್ವಾ ಆಗಿದ್ಮೇಲೆ ಅಡಲ್ಟ್ ಆಗ್ತೈತೆ ಅದು. ಸೊ ಪ್ರತಿ ಒಂದು ಸ್ಟೇಜಸ್ಗೆ ಒಂದೊಂದು ವಾರ ಟೈಮ್ ತಗೊಳುತ್ತೆ ಬೆಳಿಬೇಕಂತಂದ್ರೆ. ಈಗ ನಾವು ಒಂದು ಉಣ್ಣೆ ಔಷಧಿ ಹೊಡೆದಾಗ ಅದು ವಯಸ್ಸಾಗಿರ್ತಂತ ಉಣ್ಣೆ ಅಷ್ಟೇ ಸಾಯ್ತೈತಿ ಹೊರತು ಈ ಒಂದು ಮೊಟ್ಟೆ ಆಯ್ತು ಅದ್ರದ್ದು ಲಾರ್ವಾ ಸ್ಟೇಜ್ ಆಯ್ತು ಸಾಯಂಗಿಲ್ಲ, ಉಳ್ಕೊಳ್ತಾವ. ಮತ್ತೆ ಒಂದು ವಾರ ಆಗಿದ್ಮೇಲೆ ಅವು ದೊಡ್ಡದಾಗ್ತಾವೆ. ಸೊ ಅದನ್ನ ಟೋಟಲ್ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಪ್ರತಿ ವಾರ ಈ ಒಂದು ಉಣ್ಣೆ ಔಷಧಿ ಹೊಡಿಬೇಕು, ಮಿನಿಮಮ್ 3-4 ವಾರ ಹೊಡೆದ್ರೆ ಕಂಟ್ರೋಲ್ ಆಗ್ತೈತಿ. ಸೊ ಇದು ಒಂದು ಸ್ವಲ್ಪ ನೀವು ಮಾಡಿದ್ರೆ ಕಂಟ್ರೋಲ್ ಆಗ್ತೈತೆ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಡಾಕ್ಟ್ರೆ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಎಸ್, ಖಂಡಿತವಾಗ್ಲೂ. ಈ ರೋಗದ ಬಗ್ಗೆ ಮಾಹಿತಿ ಅಥವಾ ಏನೋ ಚಿಕಿತ್ಸೆ ಬಗ್ಗೆ ಕೇಳೋದಿತ್ತಂದ್ರೆ ಖಂಡಿತವಾಗ್ಲೂ ನನಗೆ ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 8 7 9 1 1 0 7 9 0. ಆತ್ಮೀಯರೇ, ಡಾಕ್ಟರ್ ಸಂತೋಷ್ ಸಿಂಧೆ ಅವರು ಏನು ನಂಬರ್ ಹೇಳಿದ್ದಾರೆ ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8 7 9 1 1 0 7 0 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಸಂತೋಷ್ ಶಿಂಧೆ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈಗೇನು ಹೊಸ ರೋಗ ಕಾಣಿಸ್ಕೊಳ್ತಾ ಇದೆ ಜಾನುವಾರುಗಳಲ್ಲಿ, ಚರ್ಮ ಗಂಟು ರೋಗ, ಲಂಪಿ ಸ್ಕಿನ್ ಡಿಸೀಸ್ ಅಂತ ಏನು ನಾವು ಕರೀತಾ ಇದ್ದೀವಿ, ಅದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಸತ್ಯವಾದಂತಹ ಒಂದು ವಿಚಾರ. ಆದರೆ ತಾವು ಈಗ ಹೇಳಿದ್ದನ್ನು ನೋಡಿದ್ರೆ ನಮ್ಮ ರೈತರು ಯಾವುದೇ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಅದರ ಉಪಚಾರವನ್ನು ಕಾಳಜಿಪೂರ್ವಕವಾಗಿ ಜಲ್ದಿ ತಗೊಂಡ್ರೆ ಸಂಪೂರ್ಣವಾಗಿ ಜಾನುವಾರುಗಳು ಆರಾಮಾಗ್ತಾವ ಅನ್ನುವಂಥದ್ದು ಏನದ, ಅದು ಬಹಳ ಸಮಾಧಾನ ಕೊಡುವಂಥ ಒಂದು ವಿಷಯ. ಅದ್ರ ಜೊತೆಗೆ ಮನೆಮದ್ದು ಕೂಡ ತಾವು ಹೇಳಿದ್ರಿ, ಅದನ್ನು ಕೂಡ ನಮ್ಮ ರೈತರು ಬಳಸಿದ್ರೆ ಬಹಳ ಸರಳವಾಗಿ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಇಷ್ಟು ವಿಚಾರ ತಾವು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗದ ಕುರಿತು ಇಂಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಸಂತೋಷ್ ಶಿಂಧೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಈಗ ಜನಪದ ಸಂಗೀತ. ಬಾಗಿಲ್ ಧ್ವರಿಗ ಬಂದವರಿವರ್ಯಾರ್, ಬಾಗಿಲ್ ಧ್ವರಿಗ ಬಂದವರಿವರ್ಯಾರ್, ಬಾಗಿಲ್ ಧ್ವರಿಗ ಬಂದವರಿವರ್ಯಾರ್, ಬಾಗಿಲ್ ಹೊರಗ ಬಂದವರಿವರ್ಯಾರ್, ಬಾಗಿಲ್ ಹೊರಗ ಮಣಿಯ

ಮಾಡೋದು ಬ್ಯಾಡೋ ಸಂಗಾನಿ ನಡಿ ನಡಿ ಆಲಯಕ್ಕೆ ಹೆಪ್ಪ ಕಣ್ಣಿಗೆ ಬಂದಿತ ಜಂಪ